ಕೊಬ್ಬರಿ ಎಣ್ಣೆ ಮತ್ತೆ ಶೇಂಗಾ ಎಣ್ಣೆ ಸ್ವಂತಕ್ಕೆ ಮಾಡಿಸ್ತಾರೆ, ಆದಷ್ಟು ಜನ ಎಬಿಲಿಟಿ ಇರೋರು ಶೇಂಗಾ ತಗೊಂಡು ಶೇಂಗಾ ಮಾಡಿಸ್ತಾರೆ. ಇದೇ ಕೊಬ್ಬರಿ ಅಂತೂ ಇದೆ ಮನೆಗೆ, ಎರಡು ಮರ ಅಂತೂ ಎಂತರೂ ಹಾಕಿರ್ತಾರೆ ರೈತರ ಮನೆಗಳು. ಸೊ ಅವ್ರ ಮನೆಗೆ ಆಗುವಷ್ಟು ಎಣ್ಣೆ ಮಾಡಿಸ್ಕೊಳ್ತಾರೆ. ಈ ಕೊಬ್ಬರಿ ಎಣ್ಣೆ ಅಲ್ಲದೆ ಮತ್ತೆ ಇನ್ನು ಬೇರೆ ಬೇರೆ ಯಾವ ಒಂದು ಕೃಷಿ ಬೆಳೆಗಳಿಂದ ಎಣ್ಣೆಯನ್ನ ಮಾಡ್ತೀರಿ? ನಮ್ಮಲ್ಲಿ ಮೇಜರು ಇಲ್ಲಿ ಮಲ್ನಾಡು ತಾರೆ ಮಲ್ನಾಡ್ ಆಗಿರೋದ್ರಿಂದ ಶೇಂಗಾ ಮತ್ತೆ ಕೊಬ್ಬರಿ ಎರಡೇ ಮೇಜರ್ ಸರ್. ಬೇರೆ ಯಾವ್ದು ನಮ್ಮಲ್ಲಿ ಸೂರ್ಯಕಾಂತಿ ಆಗ್ಲಿ ಅರ್ಲ್ ಆಗ್ಲಿ ಯಾವ ಇಲ್ಲಿ ನಮ್ಮಲ್ಲಿ ಹಬ್ಬಕ್ಕೆ ಹಬ್ಬ ಬರಲ್ಲ. ಆಮೇಲೆ ಮೇಜರ್ ನಮಗೆ ಸಿಗಲ್ಲ, ನಮಗೆ ರಾ ಮೆಟೀರಿಯಲ್ ಸಿಗಲ್ಲ, ಸಿಗಲ್ಲ ತಂದು ಮಾಡಿಸೋಕೆ ವರ್ಕೌಟ್ ಆಗಲ್ಲ. ಸೊ ಇರೋದನ್ನೇ ಮಾಡಿಸ್ಕೊಂಡು ಅದನ್ನೇ ಉಪಯೋಗಿಸ್ತಾರೆ ಜನ. ಅದನ್ನ ಪಾರದರ್ಶಕವಾಗಿ ಅವ್ರ ಕಣ್ಣೆದುರಿಗೆ ಮಾಡಿಕೊಡೋದ್ರಿಂದ ಖುಷಿಯಿಂದ ಜನ ಉಪಯೋಗಿಸ್ತಾರೆ. ನಮಗೂ 4 ಕಸ ಅದರಿಂದ ಇನ್ಕಮ್, ಅವ್ರಿಗೆ ಒಳ್ಳೆ ಫುಡ್ ತಿಂದ್ವಿ ಅನ್ನೋದು ಅವ್ರಿಗೂ ಒಂದು ಖುಷಿ, ನೆಮ್ಮದಿ ಖುಷಿ ಇರುತ್ತೆ. ಇದರಲ್ಲಿ ಈಗ ವರ್ಷ ಪೂರ್ತಿ ಇದು ನಿಮ್ಮ ಒಂದು ಇದರಲ್ಲಿ ತೊಡಗಿಸ್ಕೊಂಡಿದ್ದೀರಾ ನೀವು ಎಣ್ಣೆ ಒಂದು ವ್ಯವಹಾರದಲ್ಲಿ? ಸರ್ ಇದು ವರ್ಷದಲ್ಲಿ 7-8 ತಿಂಗಳು ಬಿಸ್ನೆಸ್ ನಡೀತಾ ಇದೆ ನಮಗೆ, ಮಳೆಗಾಲದಲ್ಲಿ ನಡೆಯಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ವಿ, ಆ ಪವರ್ ನ ನಾವು ಯುಟಿಲೈಸ್ ಮಾಡ್ಕೊಳಕ್ಕಾಗಿ ಫ್ಲೋರ್ ಮಿಲ್ ಮಾಡ್ಕೊಂಡಿದ್ವಿ. ಇಟ್ಟಿನ ಮಿಲ್ ಗಳು ಹಾಕೊಂಡಿವಿ, ವರ್ಷ ಇಡೀ ಇಟ್ಟಿನ ಮಿಲ್ ಗಳು ಬೇಕು ಎಲ್ಲರಿಗೂ. ಎಲ್ಲಾ ತರ ಪ್ರೊಸೆಸ್ ಮಾಡ್ತೀವಿ, ಖಾರ ಪುಡಿ ಮಾಡ್ಕೊಡ್ತೀವಿ, ಅಕ್ಕಿ ಗೋಧಿ ಸಪರೇಟ್ ಸಪರೇಟ್ ಮಾಡಿದೀವಿ. ಇವತ್ತಿನ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಏನ್ ಬೇಕು ಆತರ ಇಂಪ್ಲಿಮೆಂಟ್ಸ್ ನ ಸರ್ಕಾರದ ಸಹಾಯಧನ ಪಡ್ಕೊಂಡು ಅವರ ಇನ್ಸ್ಟಾಲ್ ಮಾಡ್ಕೊಂಡಿದೀವಿ. PMGPL ಲೋನ್ ಮಾಡ್ಕೊಂಡು ತಗೊಂಡಿದೀವಿ. ಸೊ ಆತರ ಅದರಿಂದ ಮಾಡಿ ಸರ್ಕಾರ ಸವಲತ್ತುಗಳು ಕೊಡ್ತಾ ಇದೆ. ನನಗೆ ಸಪರೇಟ್ ಟ್ರಾನ್ಸ್ಫಾರ್ಮರ್ ಸರ್ಕಾರ ಮಾಡಿಕೊಟ್ಟಿದೆ. ಸರ್ಕಾರದಲ್ಲಿ ಏನ್ ಸಾಧ್ಯ ಅದನ್ನ ಸ್ವಲ್ಪ ಎಜುಕೇಟ್ ಮಾಡಿಕೊಂಡು ಅವ್ರನ್ನ ಆಫೀಸರ್ ಕಾಂಟ್ಯಾಕ್ಟ್ ಮಾಡಿ ಅದರಿಂದ ಏನ್ ಸಾಧ್ಯ ಅದನ್ನ ತಗೊಂಡು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಸರ್. ಅಂದ್ರೆ ನೀವು ಈಗ ಸರ್ಕಾರಿ ಸಂಸ್ಥೆ ಆಗಿರ್ಲಿ ಅಥವಾ ಸರ್ಕಾರೇತರ ಸಂಸ್ಥೆ ಆಗಿರ್ಲಿ, ಜನಪ್ರತಿಗಳ ಅವರ ಒಂದು ಸಂಪರ್ಕ ನೀವು ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಸೊ ಹಾಗಾಗಿ ನಿಮ್ಗೆ ಆ ವ್ಯವಸ್ಥೆಯಲ್ಲಿ ಯಾವ್ದು ಯೋಜನೆ ಬಂದಿದ್ರು ನಿಮ್ಗೆ ಮಾಹಿತಿ ಕೊಡ್ತಾರೆ, ಅದನ್ನ ಅಳವಡಿಸಿಕೊಂಡು ನೀವು ಮುಂದುವರಿತಾ ಇದ್ದೀರಾ? ಹೌದು ಸರ್. ಈಗ ನಾವು ತಾಲೂಕು ಹೆಡ್ ಕ್ವಾರ್ಟರ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗೆ ಹೋದಾಗಲ್ಲ ಯಾವ್ದಾವ್ ಸ್ಕೀಮ್ ಬಂದಿದೆ, ರೈತರಿಗೆ ಆಗಂತದ್ ಏನಿದೆ, ನಮ್ಮ ಸ್ವಯಂ ಉದ್ಯೋಗದಲ್ಲಿ ಏನ್ ನಮಗೆ ಬೆನಿಫಿಟ್ಸ್ ಇದೆ ಅದ್ರ ಬಗ್ಗೆ ಮಾಹಿತಿಗಳು ಕೊಡ್ತಾರೆ. ಪೇಪರ್ ಅಲ್ಲೆಲ್ಲ ಕಾಲ್ ಮಾಡ್ತಾರೆ, ರೇಡಿಯೋದಲ್ಲಿ ಸಂದರ್ಶನಗಳಲ್ಲಿ ಬರ್ತವೆ, ಪೇಪರ್ ಅಲ್ಲಿ ಬರ್ತವೆ. PMEG ಪ್ರಧಾನಮಂತ್ರಿ ರೋಜ್ಗಾರ ಯೋಜನೆಯಲ್ಲಿ ಇದೆ, ನೀನ್ ಎಂಪ್ಲಾಯ್ಮೆಂಟ್ ಮಾಡು, ಜೊತೆ ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡು ಅಂತೇಳಿ ಸ್ಕೀಮ್ ಕೊಡ್ತಾರೆ. ಒಳಲೂರಲ್ಲೆಲ್ಲ ಹೋಗಿ ಟ್ರೈನಿಂಗ್ ಮಾಡ್ಕೊಂಡ್ ಬಂದ್ವಿ. ಅದಕ್ಕೆ ಸಂಬಂಧಪಟ್ಟಿದ್ದು ಒಳಲೂರಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ ಅಂತಾನೆ ಒಂದು ಕೆನರಾ ಬ್ಯಾಂಕ್ ಒಂದು ಸ್ಕೀಮ್ ಇದೆ, ಆ ಟ್ರೈನಿಂಗ್ ಎಲ್ಲ ಮಾಡ್ಕೊ ಸೊಸೈಟಿ ಇದೆ, ಅವೆಲ್ಲ ಟ್ರೈನಿಂಗ್ ಮಾಡ್ಕೊಂಡ್ ಬಂದ್ವಿ. ಸರ್ಕಾರದಿಂದ ಏನ್ ಸಾಧ್ಯ ಮ್ಯಾಕ್ಸಿಮಮ್ ಅವರೇನು ಹುಡ್ಕೊಂಡು ಬಂದು ಕೊಡೋದ್ರೆ ನಾವು ಹುಡ್ಕೊಂಡು ಹೋಗಿ ತಗೊಂತೀವಿ ಅದನ್ನ. ಸೊ ಎಜುಕೇಟ್ ನಾವು ಏನೀಗ ವಿದ್ಯಾವಂತರ ಆಗಿರೋದ್ರಿಂದ ಹುಡ್ಕೊಂಡು ಹೋಗ್ಬೇಕು. ಈಗ ಯಾರು ಮನೆ ಬಾಕ್ಲಿ ಬಂದು ಕೊಡಲ್ಲ, ಹುಡ್ಕೊಂಡು ಹೋಗಿ ನಾವು ಆಫೀಸರ್ ಭೇಟಿ ಮಾಡಿ ವಿನಯದಿಂದ ನಡ್ಕೊಂಡಾಗ ಆಟೋಮೆಟಿಕ್ ನಮ್ಮ ಎಲಿಜಿಬಿಲಿಟಿ ಇದ್ರೆ ಸರ್ಕಾರ ನಮ್ಗೆ ಎಲ್ಲಾ ಸೌಲಭ್ಯಗಳನ್ನು ಕೊಡುತ್ತೆ ಸರ್. ವಿದ್ಯಾಭ್ಯಾಸ ಎಲ್ಲಿವರೆಗೆ ಆಗಿದೆ ತಮ್ದು ಸಿದ್ದಲಿಂಗೇಶ್ವರ ಸ್ವಾಮಿ ಅವರೇ? ಸರ್ ನಾವು ಸೆಕೆಂಡ್ ಇಯರ್ PUC ಮಾಡಿದೀವಿ, ಮನೆ ಕಡೆ ಜಮೀನ್ ನೋಡ್ಕೊಂಡು ಮುಂದೆ ಓದ್ಲಿಲ್ಲ ಅಂದ್ರೆ ಮನೆ ನಮಗೆ ಓದ್ಸಕ್ಕೆ ಏನ್ ಬೇಕಾದ್ರೂ ಓದ್ಸಕ್ಕೆ ರೆಡಿ ಇದ್ರು, ನಾವೇ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿಲ್ಲ. ಎಲ್ಜಿಗೆ ನಾವ್ ಏನಾಯ್ತು ಅಂದ್ರೆ ಈಗ ಅಗ್ರಿಕಲ್ಚರ್ ಸೈಡಿಗೆ ಬಂದ್ಬಿಟ್ಟಿವಿ, ತುಂಬಾ ದನಗಳು ಸಾಕ್ತಿದ್ವಿ. ಮುಂಚೆ ಎಲ್ಲ ನಾವು ಡೈರಿಗೆ ಹಾಲು ಹಾಕ್ತಿದ್ವಿ, 15 ಹಸುಗಳು ಕಟ್ಕೊಂಡಿದ್ವಿ, ಅಣ್ಣ ತಮ್ಮ ಸೇರ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಿದ್ವಿ. ಅದು ಯಾಕೋ ಲಾಭದಾಯಕ ಅಲ್ಲ ಅಂತ ಆಯ್ತು, ಲಾಸ್ ಆಯ್ತು. ಇಟ್ಟಿನ ಮಿಲ್ನ ಹೊಸ ಟೈಪ್ ಟೆಕ್ನಾಲಜಿಗಳು ಹಾಕೊಂಡು ಬೇರೆ ಉದ್ಯೋಗ ನಡೆಸಿ ಈಗ ನಾವು ಮನೆ ನಮ್ಮ ತಂದೆಯವ್ರು ಮಾಡಿದ್ದೇನೆ ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ಅಂದ್ರೆ ಈಗ ರೈತ ಆದ್ರೆ ಅವನು ರೈತ ಉದ್ಯಮಿ ಕೂಡ ಆಗ್ಬೇಕು ಅಂತ ಹೇಳ್ತೀರಾ? ಉದ್ಯಮಿ ಕೂಡ ಕೇವಲ ರೈತ ಆಗ್ಬಾರ್ದು, ಅವನು ಉದ್ಯಮಿ ಕೂಡ ಆಗ್ಬೇಕು. ಜೊತೆಗೆ ಈಗ ವರ್ಷ ಪೂರ್ತಿ ಏನಾದ್ರೂ ಏನಾದ್ರು ಒಂದು ಏನ್ ಹೇಳ್ತೀನಿ ಆದಾಯ ಬರ್ತಾ ಇರ್ಬೇಕು. ಕೃಷಿ ಕೃಷಿ ಸಂಬಂಧಿತ ಒಂದು ಮೂಲಗಳಿಂದ ಅದರಲ್ಲಿ ತೊಡಗಿಸಿಕೊಂಡು ಆದಾಯ ಬರ್ತಾ ಇರ್ಬೇಕು ಅನ್ನೋದು ನಿಮ್ಮ ಒಂದು ಉದ್ದೇಶ ಅಲ್ವಾ? ಈಗ ಈ ಒಂದು ಎಣ್ಣೆಯ ಒಂದು ಏನು ಮಿಲ್ ಚಿಕ್ಕದಾಗಿ ಆರಂಭ ಮಾಡಿದ್ರಿ, ಇದರಲ್ಲಿ ಪ್ರಮುಖವಾಗಿ ಹೇಳಿದ್ರಿ ಕೊಬ್ಬರಿ ಮತ್ತೆ ಶೇಂಗಾ. ಹೊರಗಿಂದ ತಕೊಂಡ್ ಬಂದು ವರ್ಕೌಟ್ ಆಗಲ್ಲ, ಅದು ಮಾಡಿದ್ರೆ ಸರಿ ಆಗಲ್ಲ ಅಂತ ಹೇಳ್ತಿದ್ರಿ. ಈ ಒಂದು ಪರಿಸರದಲ್ಲಿ ಬೆಳೆದು ಶೇಂಗಾ ಮತ್ತೆ ಕೊಬ್ಬರಿ ವಾಣಿಜ್ಯವಾಗಿ ತಾವು ಈಗ ಯಾರು ರೈತರು ಬಂದ್ ಮಾಡಿಸ್ಕೊಂಡು ಹೋಗ್ತಾರೆ, ಅವ್ರವ್ರ ಮನೆಗೆ ಉಪಯೋಗಿಸ್ಕೋತಾರೆ. ಆಮೇಲೆ ನೀವು ಕೂಡ ಈ ಒಂದು ಪ್ರದೇಶದಲ್ಲಿ ಸಿಗ್ತಕ್ಕಂತ ಒಂದು ಕಚ್ಚಾ ವಸ್ತುಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಎಣ್ಣೆ ಮಾಡಿ ಮಾರಾಟ ಮಾಡೋ ಒಂದು ವ್ಯವಸ್ಥೆ ಏನಾದ್ರು ಮಾಡ್ಕೊಂಡಿದೀರಾ? ಹೌದು ಸರ್, ನಾವು ಕಚ್ಚಾ ವಸ್ತುನ ಹೊರಗಡೆಯಿಂದ ತರಿಸ್ತೀವಿ, ತಿಪ್ಟೂರಿಂದ ತಂದ್ಕೊಡ್ತಾರೆ. ಲೋಕಲ್ ಅಲ್ಲೂ ಕೊಬ್ಬರಿ ಇದೆ, ಕೆಲವು ರೈತರು ಅತಿ ಹೆಚ್ಚು ಜಾಸ್ತಿ ಇರೋರು ನಮ್ದು ಕೊಬ್ಬರಿ ಇದೆ ತಗೊಳ್ಳಿ ಅಂತಾರೆ, ತಗೊಂಡು ಎಣ್ಣೆ ಮಾಡಿ ಮಾರ್ಕೆಟ್ ಮಾಡ್ತೀವಿ. ಅದನ್ನ ಲೋಕಲ್ ಅಲ್ಲಿ ಜನ ನಮ್ಮಲ್ಲಿ ಈಗ ಅಫಿಷಿಯಲ್ಸ್ ಎಲ್ಲ ಆಗಿ ಇರೋದ್ರಿಂದ ಅವ್ರು ಕೊಬ್ಬರಿ ಇಲ್ದೇ ಇರೋರು ಮಾಡ್ತಾರೆ, ನಮ್ಗೆ 1 ಲೀಟರ್ ಎಣ್ಣೆ ಕೊಡಿ, 2 ಲೀಟರ್ ಎಣ್ಣೆ ಕೊಡಿ ಅಂತ ತಗೊಂಡೋಗ್ತಾರೆ. ಪಾರದರ್ಶಕವಾಗಿ ಅದನ್ನ ತುಂಬಾ ಚೆನ್ನಾಗಿ ಮಾಡಿ ಕೊಡ್ತೀವಿ ಅವರಿಗೆ, ಖುಷಿಯಿಂದ ತಗೊಂಡೋಗ್ತಾರೆ. ನಮಗೂ ದುಡ್ಡು ಬರ್ತದೆ, ಅವ್ರಿಗೂ ಒಳ್ಳೆ ಹೆಲ್ತ್ ಬಂದಂಗಾಗತ್ತೆ, ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಅದರಲ್ಲಿ ಈಗ ಬ್ರ್ಯಾಂಡಿಂಗ್ ಏನಾದ್ರೂ ಮಾಡಿದೀರಾ ಈಗ ನೀವು ಎಣ್ಣೆ ತಯಾರು ಮಾಡಿ ಮಾರಾಟ ಮಾಡೋದಕ್ಕೆ? ಯಾಕಂದ್ರೆ ಪ್ರತಿಯೊಂದು ಇದಕ್ಕೂ ಬ್ರ್ಯಾಂಡಿಂಗ್ ಇದ್ರೆ ಒಳ್ಳೇದು. ನಮ್ಮಲ್ಲಿ ಅಮೃತ ಇದೆ ಅಂತಂದ್ರೆ ಯಾರಿಗೂ ಹೊರಗಿನವ್ರಿಗೆ ಗೊತ್ತಾಗಲ್ಲ. ನಾವು ಅದಕ್ಕೆ ಒಂದು ಬ್ರ್ಯಾಂಡಿಂಗ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಪ್ಯಾಕಿಂಗ್ ಒಂದು ಚೆನ್ನಾಗಿ ಮಾಡಿಬಿಟ್ರೆ ಗ್ರಾಹಕರು ಅದನ್ನ ಮೆಚ್ಕೊಳ್ತಾರೆ, ಅದನ್ನ ಸ್ವೀಕಾರ ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ನಾವು ಈಗ ಮುಂದಿನ ತೀರ್ಮಾನ ಅದೇ ಬ್ರ್ಯಾಂಡ್ ಮಾಡ್ಬೇಕು ಅಂತಾನೆ ಹೊರಟಿದೀವಿ. ಈಗ ಮಾಮೂಲಿ ಬಾಟ್ಲು ತರಿಸಿ ಫಿಲ್ಲಿಂಗ್ ಮಾಡಿ ಕೊಡ್ತಾ ಇದೀವಿ. ಎಕ್ಸ್ಟ್ರಾ

ಎಲ್ಲೋ ಯಾವ್ದೋ ಎಲ್ಲೋ ಮ್ಯಾನುಫ್ಯಾಕ್ಚರ್ ಮಾಡಿರೋದಕ್ಕೆ ಪ್ರಿಸರ್ವೇಟರ್ ಕಟ್ಟಿ ಇಟ್ಟಿರೋದು ತಗೊಳ್ಳೋ ಬದಲು ನಿಮ್ ಕಣ್ಣೆದ್ರೆ ಈಗ ನೀವು ಒಳ್ಳೇದಾಗತ್ತೆ, ಎಲ್ಲರೂ ಒಂದು ಒಳ್ಳೆ ಉದ್ಯೋಗ ಆರಿಸ್ಕೊಂಡು ದೇಶಕ್ಕೆ ಒಳ್ಳೇದ್ ಮಾಡ್ಕೊಂಡು ಹೋಗೋಣ ಅಂತ ನನ್ನ ಉಪಕಸ್ಪಾಗ ಮಾಡಬಹುದು ಅಂತ ನನ್ನ ಅನಿಸಿಕೆ. ಬೇರೆ ಉದ್ಯೋಗದಲ್ಲಿ ಇದ್ರು ಕೂಡ ಉಪಕಸ್ಪಾಗ ಮಾಡಬಹುದು, ತಗೊಂಡು ಹೋಗ್ಬಹುದು ಅಂತ ಹೇಳ್ತೀನಿ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. ನನ್ನ ಮೊಬೈಲ್ ನಂಬರ್ 9591473397, ಸಿದ್ದಲಿಂಗೇಶ್ವರ ಸ್ವಾಮಿ, ಸಿಂಗನಮನೆ. ಧನ್ಯವಾದ ಸಿದ್ದಲಿಂಗೇಶ್ವರ ಸ್ವಾಮಿ ಅವರೇ. ಇದುವರೆಗೆ ತಾವು ಕೃಷಿಯ ಒಂದು ಜೊತೆಗೆ ಉಪಕಸಬಾಗಿ ಕೃಷಿ ಅವಲಂಬಿತ ಚಟುವಟಿಕೆಗಳಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಾ. ಇದು ಮಾದರಿಯಾಗಿ ಕೂಡ ಬೇರೆ ರೈತರಿಗೆ ಮಾದರಿ, ಬೇರೆ ಒಂದು ಕೇಳುಗರಿಗೆ ನಮ್ಮ ರೈತ ಬಾಂಧವರಿಗೆ ಮಾದರಿಯಾಗಿ ತಾವು ಈ ಮೂಲಕ ತಿಳಿಸಿಕೊಟ್ಟಿದ್ದಕ್ಕೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ನಮಸ್ಕಾರ ಹಾಗೂ ಧನ್ಯವಾದ ಸರ್. ತಮಗೂ ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಇದುವರೆಗೆ ಭದ್ರಾವತಿ ತಾಲೂಕು ಸಿಂಗನಮನೆ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಅವರ ಕೃಷಿ ಮತ್ತು ಕೃಷಿ ಅವಲಂಬಿತ ಚಟುವಟಿಕೆಗಳ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ ಡಾ ಎಸ್ಎಂ ಸುಧಾಕರ್ ಅವರಿಂದ. ದಾವಣಗೆರೆ ಜಿಲ್ಲೆಯಾದ್ಯಂತ ಬೇಸಿಗೆ ಹಂಗಾಮಿನಲ್ಲಿ ಒಟ್ಟಾರೆ 65,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತವನ್ನು ಬೆಳೆಯುವ ಗುರಿ ಹೊಂದಲಾಗಿದ್ದು, ಈ ವರ್ಷದ ಉತ್ತಮ ಮಳೆಯಿಂದಾಗಿ ತುಂಗಾ ಮತ್ತು ಭದ್ರಾ ಜಲಾಶಯಗಳೆರಡೂ ತುಂಬಿರುವುದು ಹಾಗೂ ಕೊಳವೆ ಬಾವಿಗಳಲ್ಲಿ ನೀರು ಹೆಚ್ಚಾಗಿರುವುದರಿಂದ ಜಿಲ್ಲೆಯ ರೈತರು ಹರ್ಷಚಿತ್ತರಾಗಿ ಭತ್ತದ ಬೆಳೆ ಬೆಳೆಯಲು ಸಿದ್ದತೆ ನಡೆಸುತ್ತಿದ್ದಾರೆ. ಉತ್ತಮ ಬೆಳೆ ಹಾಗೂ ಇಳುವರಿ ಪಡೆಯಲು ಭತ್ತದ ಉತ್ಪಾದನೆ ಹೆಚ್ಚಿಸುವ ಮುಖ್ಯ ತಾಂತ್ರಿಕತೆಗಳಾದ ಭೂಮಿ ಹಾಗೂ ಸಸಿಮಳಿ ತಯಾರಿಕೆ, ಸುಧಾರಿತ ತಳಿಗಳು, ಸಮಗ್ರ ನೀರು ಪೋಷಕಾಂಶ ಹಾಗೂ ಸಸ್ಯ ಸಂರಕ್ಷಣೆಗಳ ನಿರ್ವಹಣೆ ಬಗ್ಗೆ ಒತ್ತು ನೀಡುವುದು ಅತ್ಯಗತ್ಯವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಭತ್ತ ಕೊಯ್ಲು ಯಂತ್ರದ ಮೂಲಕ ಕಟಾವು ಮಾಡುವುದರಿಂದ ಸಾಕಷ್ಟು ಪ್ರಮಾಣದ ಭತ್ತದ ಬೀಜಗಳು ಚದುರಿ ಗದ್ದೆಯಲ್ಲಿರುತ್ತವೆ. ಹೀಗಾಗಿ ಈ ಬೀಜಗಳು ಗದ್ದೆಯಲ್ಲಿದ್ದು ಬೇಸಿಗೆ ಹಂಗಾಮಿನಲ್ಲಿ ಭತ್ತ ಬೆಳೆಯುವಾಗ ಮೊಳಕೆಯೊಡೆದು ಬೇಸಿಗೆ ಹಂಗಾಮಿನಲ್ಲಿ ಬೆಳೆದ ಇತರೆ ತಳಿಯೊಂದಿಗೆ ಬೆರಕೆಯಾಗಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಉತ್ತಮ ಭೂಮಿ ಸಿದ್ದತೆ ಅತ್ಯಗತ್ಯವಾಗಿರುತ್ತದೆ. ಆದ್ದರಿಂದ ಮುಂಗಾರು ಹಂಗಾಮಿನ ಭತ್ತ ಕಟಾವು ಮಾಡಿದ ತಕ್ಷಣ ಗದ್ದೆಯಲ್ಲಿರುವ ತೇವಾಂಶ ಬಳಸಿಕೊಂಡು ನೇಗಿಲು ಅಥವಾ ಟ್ರ್ಯಾಕ್ಟರ್ನಿಂದ ಒಂದು ಸಾರಿ ಉಳುಮೆ ಮಾಡಿ ನಂತರ ನೀರು ನಿಲ್ಲಿಸಿ ಭೂಮಿ ಸುಮಾರು 8-10 ದಿನದವರೆಗಾದರೂ ಕೊಳೆಯಲು ಬಿಡಬೇಕು. ಹೀಗೆ ಮಾಡುವುದರಿಂದ ಮುಂಗಾರು ಹಂಗಾಮಿನ ಭತ್ತದ ಬೀಜಗಳು ಮೊಳಕೆಯೊಡೆಯುತ್ತವೆ. ನಂತರ ಮತ್ತೊಮ್ಮೆ ಟ್ರ್ಯಾಕ್ಟರ್ನಿಂದ ರೊಳ್ಳೆ ಹೊಡೆದು ಮೊಳಕೆಯೊಡೆದ ಭತ್ತವನ್ನು ಭೂಮಿಗೆ ಸೇರಿಸುವುದು. ಇದರಿಂದ ಬೇಸಿಗೆ ಭತ್ತದಲ್ಲಿ ಇತರೆ ಭತ್ತದ ಬೀಜಗಳ ಮಿಶ್ರಣವಾಗಿರುವುದನ್ನು ತಡೆಯಬಹುದು. ಭತ್ತದ ಬೆಳೆಯಲ್ಲಿ ಡಯಂಚ 10-15 kg ಬೀಜ ಪ್ರತಿ ಎಕರೆಗೆ, ಸೆಣಬು 10-15 kg ಬೀಜ ಪ್ರತಿ ಎಕರೆಗೆ, ಅಲಸಂದೆ 10-12 kg ಬೀಜ ಪ್ರತಿ ಎಕರೆಗೆ, ಹೆಸರು ಮತ್ತು ಉದ್ದು 6-8 kg ಬೀಜ ಪ್ರತಿ ಎಕರೆಗೆ, ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳೆದು ಹೂ ಬಿಡುವ ಮೊದಲು ಉಳುಮೆ ಮಾಡಿ ಭೂಮಿಗೆ ಸೇರಿಸುವುದರಿಂದ ಎಕರೆಗೆ 4-8 ಟನ್ ಹಸಿರು ಗೊಬ್ಬರವನ್ನು ಭೂಮಿಗೆ ಸೇರಿಸಬಹುದು. ಚೌಳು, ಜೌಗು ಹಾಗೂ ಕಡಿಮೆ ಫಲವತ್ತಾದ ಭೂಮಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಬಳಕೆಯಿಂದ ಸಾವಯವ ಇಂಗಾಲ, ಸಾರಜನಕ ಲಭ್ಯತೆ ಹೆಚ್ಚಾಗುವುದಲ್ಲದೆ ಭೂಮಿಯಲ್ಲಿ ಕಾಲಕ್ರಮೇಣ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಸುಧಾರಿಸುತ್ತವೆ. ನಾಟಿ ಮಾಡಲು 3 ವಾರಗಳ ಮೊದಲೇ 4-5 ಟನ್ ಕಳಿತ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ಮಣ್ಣಿನಲ್ಲಿ ಬೆರೆಸುವುದು. ಬೇಸಿಗೆ ಭತ್ತಕ್ಕೆ 50-25 kg ಸಾರಜನಕ, ರಂಜಕ ಮತ್ತು ಪೊಟ್ಯಾಶಿಯಂ ಪ್ರತಿ ಎಕರೆಗೆ ಶಿಫಾರಸು ಮಾಡಲಾಗಿದ್ದು, 50%ರಷ್ಟು ಸಾರಜನಕ, ಪೂರ್ತಿ ರಂಜಕ ಮತ್ತು 50%ರಷ್ಟು ಪೊಟ್ಯಾಶನ್ನು ನಾಟಿ ಸಮಯದಲ್ಲಿ ನೀಡಬಹುದು. ನಾಟಿ ಮಾಡಿದ 25-50 ದಿನಗಳಲ್ಲಿ 25%ರಷ್ಟು ಸಾರಜನಕ ಮತ್ತು ನಾಟಿ ಮಾಡಿದ 60 ದಿನಗಳಲ್ಲಿ 25%ರಷ್ಟು ಸಾರಜನಕ ಮತ್ತು 50%ರಷ್ಟು ಪೊಟ್ಯಾಶನ್ನು ಒದಗಿಸುವ ರಸಗೊಬ್ಬರಗಳನ್ನು ಮೇಲುಗೊಬ್ಬರವಾಗಿ ನೀಡಬೇಕು. ಗುಣಿಗಳ ಸಂಖ್ಯೆ ಮತ್ತು ನಾಟಿ ಅಂತರ ಹೆಚ್ಚು ಕಡಿಮೆಯಾದರೆ ಇಳುವರಿಯು ಹೆಚ್ಚು ಕಡಿಮೆಯಾಗುತ್ತದೆ. ಇದು ತಳಿಯ ಅವಧಿ ಹಾಗೂ ತೆಂಡೆಯೊಡೆಯುವ ಶಕ್ತಿ ಮತ್ತು ಮಣ್ಣಿನ ಫಲವತ್ತತೆ ಇತ್ಯಾದಿ ಅಂಶಗಳನ್ನು ಅವಲಂಬಿಸಿರುತ್ತದೆ. ಫಲವತ್ತತೆ ಹೆಚ್ಚಾಗಿರುವ ಭೂಮಿಯಲ್ಲಿ ಒಂದು ಗುಣಿಗೆ ಎರಡು ಪೈರುಗಳಂತೆ ಫಲವತ್ತತೆ ಸುಧಾರಣೆ ಸಾಧಾರಣವಾಗಿದ್ದರೆ ಎರಡರಿಂದ ನಾಲ್ಕು ಪೈರುಗಳನ್ನು ಪ್ರತಿ ಗುಣಿಗೆ 5 ಸೆಂಟಿಮೀಟರ್ ಆಳಕ್ಕಿಂತ ಹೆಚ್ಚಾಗದಂತೆ ಸಸಿಗಳನ್ನು ನಾಟಿ ಮಾಡಬೇಕು. ವಯಸ್ಸಾದ ಪೈರನ್ನು ನಾಟಿ ಮಾಡುವುದು ಅನಿವಾರ್ಯವಾದಾಗ ಮತ್ತು ಕ್ಷಾರಯುಕ್ತ ಮಣ್ಣಿನಲ್ಲಿ ನಾಟಿ ಮಾಡುವಾಗ ಸಾಧಾರಣವಾಗಿ ನಾಟಿ ಮಾಡುವುದಕ್ಕಿಂತ ಹೆಚ್ಚು ಸಾಂದ್ರತೆಯಲ್ಲಿ ಅಂದರೆ 4-5 ಸಸಿಗಳನ್ನು ಒಂದು ಗುಣಿಗೆ 5 ಸೆಂಟಿಮೀಟರ್ ಆಳಕ್ಕಿಂತ ಹೆಚ್ಚಾಗದಂತೆ ಸಸಿಗಳನ್ನು ನಾಟಿ ಮಾಡಬೇಕು. ಹೀಗೆ ನಾಟಿ ಮಾಡುವುದರಿಂದ ಇಳುವರಿ ಕುಗ್ಗುವುದನ್ನು ಕನಿಷ್ಠ ಮಟ್ಟಕ್ಕೆ ಇಳಿಸಬಹುದು. ದೀರ್ಘಾವಧಿ ಹಾಗೂ ಮಧ್ಯಮಾವಧಿ ತಳಿಗಳಲ್ಲಿ ಸಾಲಿನಿಂದ ಸಾಲಿಗೆ 20 ಸೆಂಟಿಮೀಟರ್ ಹಾಗೂ ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ಅಂತರದಲ್ಲಿ ಪ್ರತಿ ಚದರ್ ಮೀಟರ್ ಪ್ರದೇಶಕ್ಕೆ 45-50 ಗುಣಿಗಳು ಬರುವಂತೆ ನಾಟಿ ಮಾಡಬೇಕು. ಕಡಿಮೆ ಅವಧಿ ತಳಿಗಳಲ್ಲಿ ತೆಂಡೆಯೊಡೆಯುವ ಶಕ್ತಿ ಕಡಿಮೆಯಾಗಿರುವುದರಿಂದ ಹೆಚ್ಚು ಸಾಂದ್ರತೆಯಲ್ಲಿ ಅಂದರೆ ಸಾಲಿನಿಂದ ಸಾಲಿಗೆ 15 ಸೆಂಟಿಮೀಟರ್ ಹಾಗೂ ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ಅಂತರದಲ್ಲಿ ಪ್ರತಿ ಚದರ್ ಮೀಟರ್ ಪ್ರದೇಶಕ್ಕೆ 65-68 ಗುಣಿಗಳು ಬರುವಂತೆ ನಾಟಿ ಮಾಡಬೇಕು. ಯಂತ್ರಚಾಲಿತ ನಾಟಿ ಕೂರಿಗೆ ಬಿತ್ತನೆಯಿಂದ ಕೃಷಿ ವೆಚ್ಚಗಳನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದಾಗಿರುವುದರಿಂದ ತಮ್ಮ ತಮ್ಮ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬಹುದು ಎಂದು ದಾವಣಗೆರೆ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇದುವರೆಗೆ ಡಾ ಎಸ್ಎಂ ಸುಧಾಕರ್ ಅವರಿಂದ ಕೃಷಿ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಭದ್ರಾವತಿ ತಾಲೂಕು ತಾವರಘಟ್ಟದ ಶ್ರೀಮತಿ ಶಾರದಮ್ಮ ಮತ್ತು ತಂಡದವರಿಂದ ಲಂಬಾಣಿ ಪದವನ್ನ. ಮಹಾರಾಜ ಹಸನೇ ಅವೇಗೋ ವೇಗೋರೇ